ಗಣಪತಿಂ ಶ್ರೀ ಮಹಾಗಣಪತಿಂ ಶ್ರೀ ಮಹಾಗಣಪತಿಂ ಮನಸ ಸ್ಮರಾಮಿ ಮಹಾಗಣಪತಿಂ ಮನಸ ಸ್ಮರಾಮಿ ಮಹಾಗಣಪತಿಂ ಮನಸ ಸ್ಮರಾಮಿ ಮಹಾಗಣಪತಿಂ ಮನಸ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿದ ಮಹಾಗಣಪತಿಂ ಮನಸ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿದ ಮಹಾಗಣಪತಿಂ ಮಹಾದೇವಸುತಂ ಸುತಂ ಗುರು ಗುಗನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿಪ್ರಿಯಂ ಮಹಾಕಾವ್ಯ ನಾಟಕಾದಿಪ್ರಿಯ ಮೂಲಿಕ ವಾಗನ ಮೋದಕ ಪ್ರಿಯ ಮಹಾಕಾವ್ಯ ನಾಟಕಾದಿಪ್ರಿಯ ಮೂಲಿಕ ವಾಗನ ಮೋದಕ ಪ್ರಿಯ ಮಹಾಗಣಪತಿಂ ಮನಸ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿದ ಮಹಾಗಣಪತಿಂ ಸರಿಗಮ ಗಣಪತಿಂ ಅನಿ ಸರಿಗಮ ಗಣಪತಿಂ ಪಾಮಗಾಮರಿ ಸರಿಗಮ ಗಣಪತಿಂ ಪನಿ ಸರಿ ಸ ನಿನಿಪಮ ಸರಿಗಮ ಗಣಪತಿಂ ನಿಸ ನಿಪ ನಿಪ ಮರಿ ಸರಿ ಸಮ ಸಪ ಸ ನಿ ಮಗ ಗಣಪತಿಂ ನಿಸರಿ ಸ ಸ ನಿ ಸ ನಿ ಸ ಸ ನಿ ಸ ನಿ ಸ ನಿ ಸ ಸ ಸ ನಿ ಸ ನಿ ಸ ಸ ಪಮ ಪಮ ಗ ಮರಿ ಸತಿ ಸರಿ ಗ ಮ ಗ ಮರಿ ಸತಿ ಸ ನಿ ಸ ನಿ ಬ ಮ ನಿ ಬ ನಿ ಬ ನಿ ಬ ನಿ ಬ ಮ ಬ ನಿ ಬ ನಿ ಬ ನಿ ಬ ರಿ ಸ ರಿ ಸ ರಿ ಸ ರಿ ಸ ನಿ ಸ ರಿ ಸ ರಿ ಸ ರಿ ಸ ಬನಿ ಬನಿ ಬನಿ ಬಮ ಬನಿ ಬನಿ ಬನಿ ಬನಿ ಸರಿ ಸರಿ ಸರಿ ಸನಿ ಸರಿ ಸರಿ ಸರಿ ಸರಿ ರಿ ಗ ಮ ಮ ಬ ಗ ಮ ಮ ಬ ಮ ಬ ಬನಿ ಪನಿ ಸರಿ ಸನಿ ಬಮ ಸರಿ ಗ ಮ ಗ ಗಣಪತಿಂ ಮನಸ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿದ ಮಕ್ಕ ಗಣಪತಿಂ